ಉಷ್ಣಾಂಶ ಇರುವುದರಿಂದ ಈ ಒಂದು ಸಂದರ್ಭದಲ್ಲಿ ಎಮ್ಮೆಗಳಿಗೆ ಎಮ್ಮೆ ಸಾಕಾಣಿಕೆದಾರರು ಹೈನುಗಾರಿಕೆಯಲ್ಲಿ ತೊಡಗಿದಂಥ ರೈತ ಬಾಂಧವರು ಏನು ಕಾಳಜಿಯನ್ನು ತಗೋಬೇಕು, ಪ್ರಮುಖವಾಗಿ ಬೇಸಿಗೆಯಲ್ಲಿ ಏನೇನು ರೋಗಗಳು ಬರ್ತವೆ, ಯಾವ ರೀತಿ ಈ ರೋಗಗಳು ಬಂದಾಗ ಜಾಗೃತಿಯನ್ನು ವಹಿಸಬೇಕು, ಬರಲಾರದಂತೆ ಏನು ಮಾಡಬೇಕಾಗತ್ತೆ ಎಮ್ಮೆಗಳಿಗೆ ಬೇಸಿಗೆಯಲ್ಲಿ ಅಂತಕ್ಕಂಥ ವಿಚಾರವನ್ನು ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ ಕೃಷಿ ವಿಜ್ಞಾನ ಕೇಂದ್ರದ ಪ್ರಾಣಿ ತಜ್ಞರಾದಂಥ ಡಾಕ್ಟರ್ ಬಿ ಶಂಭುಲಿಂಗಪ್ಪ ಅವರು. ನಮಸ್ಕಾರ ಬಿ ಶಂಭುಲಿಂಗಪ್ಪ. ನಮಸ್ಕಾರ. ಮೊದಲನೇದಾಗಿ ನಮ್ಮ ಜಿಲ್ಲೆಯ ಇದಕ್ಕೆ ಬಂದಾಗ ಹೇಗೆ ಅನಿಸುತ್ತೆ, ಇಲ್ಲಿ ಎಮ್ಮೆಗಳು ಮತ್ತು ಆಕಳುಗಳ ಸಂಖ್ಯೆನ ತೆಗೆದುಕೊಂಡಾಗ ನಿಮಗೆ ಅಂದಾಜು ಎರಡು ಈಕ್ವಲ್ ಇದಾವ ಅಂತ ಅನಿಸ್ತದೆ ನಿಮಗೆ? ಎರಡು ಸಮನಾಗಿದ್ದಾವೆ. ಈಗ ರೈತರಿಗೆ ಹೈನುಗಾರಿಕೆಗೆ ಆಕಳುಗಳು ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆಯೋ ಅಷ್ಟೇ ಪ್ರಮುಖ ಪಾತ್ರವನ್ನು ಎಮ್ಮೆಗಳು ವಹಿಸುತ್ತವೆ, ಅದರಲ್ಲಿ ಏನೋ ಎರಡು ಮಾತಿಲ್ಲ. ಆದರೆ ಈಗ ಎಮ್ಮೆಗಳು ಸಾಮಾನ್ಯವಾಗಿ ಇಲ್ಲಿ ಮಿಶ್ರತಳಿ ಆಕಳುಗಳನ್ನ ಒಂದು ರೈತರಲ್ಲಿ ತಪ್ಪು ಕಲ್ಪನೆ ಇದೆ. ಮಿಶ್ರತಳಿ ಆಕಳುಗಳು ಮತ್ತು ಮಿಶ್ರತಳಿ ಎಮ್ಮೆಗಳು ಈ ಒಂದು ಉಷ್ಣಾಂಶಕ್ಕೆ ಒಗ್ಗೋದಿಲ್ಲ, ಅವುಗಳನ್ನ ಸಾಕುವುದನ್ನ ಈ ಒಂದು ಉಷ್ಣಾಂಶ ಸಲುವಾಗಿ ರೈತರು ಬಹಳಷ್ಟು ಇದನ್ನು ಮಾಡಿಬಿಟ್ಟಿದ್ದಾರೆ. ಇದು ನಿಜ ಅಂತೀರಿ ನೀವು? ಹಾಗೆ ಅಲ್ಲ, ಅದು ಈ ಮಿಶ್ರತಳಿಗಳಲ್ಲಿ ಮತ್ತೆ ಎಮ್ಮೆಗಳಲ್ಲಿ ಸ್ವಲ್ಪ ಬೇಸಿಗೆ ತಾಪಮಾನ ಜಾಸ್ತಿ ಆದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಆದ್ರೆ ನಮ್ಮ ರೈತ ಬಾಂಧವರು ಪರಿಣಾಮಕಾರಿಯಾಗಿ ಕೆಲವೊಂದು ನಿರ್ವಹಣಾ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಖಂಡಿತವಾಗ್ಲೂ ಈ ಸಮಸ್ಯೆಯನ್ನ ನೀಗಿಸಿ ಉತ್ಪಾದನೆಯನ್ನು ಜಾಸ್ತಿ ಮಾಡಬಹುದು. ಖಂಡಿತವಾಗ್ಲೂ ಇದರಲ್ಲಿ ಕೆಲವೊಂದು ನಿರ್ವಹಣಾ ಕ್ರಮಗಳನ್ನು ನೀಗಿಸಬಹುದು ಈ ಸಮಸ್ಯೆಯನ್ನ. ಈಗ ಎಮ್ಮೆಗಳಿಗೆ ಬಂದಾಗ ವಿಶೇಷವಾಗಿ ಹೌದು ಈ ಒಂದು ಬೇಸಿಗೆಯಲ್ಲಿ ಏನು ಸಮಸ್ಯೆ ಮುಖ್ಯವಾಗಿ ಬರುತ್ತೆ? ಈಗ ನೋಡಿ, ಈಗ ಎಮ್ಮೆಗಳು ಏನು ಅಂದ್ರೆ ಅವು ನಿಮಗೆ ಗೊತ್ತಿರೋ ಹಂಗೆ ಅವು ಬಿಸಿ ರಕ್ತದ ಪ್ರಾಣಿಗಳು. ಇವು ತಮ್ಮ ದೇಹದ ತಾಪಮಾನನ ವರ್ಷದ ಎಲ್ಲಾ ಕಾಲಗಳಲ್ಲೂ ಸಮನಾಗಿ ಇರಿಸ್ಕೊಂಡಿರ್ತವೆ. ಆದ್ರೆ ಈಗ ನಮ್ಮ ಈ ರಾಯಚೂರು ಭಾಗ, ಏನ್ ನಾವು ಈಶಾನ್ಯ ಪ್ರದೇಶ ಹೈದರಾಬಾದ್ ಕರ್ನಾಟಕ ಭಾಗ ಏನ್ ಹೇಳ್ತೀವಲ್ಲ, ಇದು ಬೇಸಿಗೆಯಲ್ಲಿ ನಿಮ್ಗೆ ಗೊತ್ತಿರೋ ಹಂಗೆ 40 ಡಿಗ್ರಿಗಿನ ಹೆಚ್ಚಿರುತ್ತದೆ. ಆದ್ರೆ ಎಮ್ಮೆಗಳಲ್ಲಿ ಸಾಮಾನ್ಯವಾದ ತಾಪಮಾನ ಎಷ್ಟಿರುತ್ತೆ ಅಂದ್ರೆ 37-38 ಡಿಗ್ರಿ ಸೆಂಟಿಗ್ರೇಡ್ ಇರ್ತದೆ. ಯಾವಾಗ ಈ ನಮ್ಮ ಈಶಾನ್ಯ ಪ್ರದೇಶದಲ್ಲಿ ಈ 37-38 ಡಿಗ್ರಿಗಿನ ಜಾಸ್ತಿ ಹೋದಾಗ ದನಗಳು ತಮ್ಮ ಈ ರಾಸುಗಳು ತಮ್ಮ ಶರೀರ ಕ್ರಿಯೆಯಿಂದ ಬಿಡುಗಡೆ ಆಗ್ತಕ್ಕಂಥ ಈ ದೇಹದ ಉಷ್ಣತೆಯನ್ನ ಹೊರಕೋದು ಕಷ್ಟ ಆಗ್ತದೆ. ಅದು ಒಂದನೇ ಅಂಶ. ಎರಡನೇದೇನಪ್ಪ ಅಂದ್ರೆ ನಮ್ಮ ಎಮ್ಮೆಗಳಲ್ಲಿ ಈ ಬೆವರಿನ್ ಗ್ರಂಥಿಗಳು ಅಂತ ನಾವೇನ್ ಹೇಳ್ತೀವಿ, ಸ್ವೆಟ್ ಗ್ಲ್ಯಾಂಡ್ಸ್, ಇವು ತುಂಬಾ ಕಡಿಮೆ ಇರ್ತವೆ. ಈ ಸ್ವೆಟ್ ಗ್ಲ್ಯಾಂಡ್ಸ್ ಏನ್ ಮಾಡ್ತವೆ ಅಂದ್ರೆ ಈ ನಮ್ಮ ಬೇಸಿಗೆಯಲ್ಲಿ ಬೆವರಿನ ಬರೋದ್ರ ಮೂಲಕ ದೇಹದ ಉಷ್ಣಾಂಶನ ಹೊರಗಾಕ್ಲಿಕ್ಕೆ ಈ ಬೆವರು ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ರೆ ಎಮ್ಮೆಗಳಲ್ಲಿ ಬೆವರಿನ ಗ್ರಂಥಿ ಕಡಿಮೆ ಇರೋದ್ರಿಂದ ಈ ಬೇಸಿಗೆಯಲ್ಲಿ ಈ ಭಾಗದಲ್ಲಿ ಈಶಾನ್ಯ ಭಾಗದಲ್ಲಿ ಬೇಗೆಯಿಂದ ಬಳಲ್ತವೆ. ಅದು ಎರಡನೇ ಪಾಯಿಂಟ್. ಈಗ ನಾವು ರಾಯಚೂರು ಜಿಲ್ಲೆಯಲ್ಲಿ ಈ ಕಾಲಮಾನವನ್ನ ಕೇವಲ ಎರಡಾಗಿ ಹೇಳಬಹುದು ನಾವು, ಅತಿ ಉಷ್ಣ ಮತ್ತು ಕಡಿಮೆ ಉಷ್ಣ. ಕಡಿಮೆ ಉಷ್ಣ, ಹೌದೌದು. ಈಗ ಕಡಿಮೆ ಉಷ್ಣ ಅಂದ್ರೆ ಉದಾಹರಣೆ ಅಂತಂದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಚಳಿಗಾಲದಲ್ಲಿ ಅಲ್ಲಿಯವಾಗ ಏನ್ ತೊಂದರೆ ಅಂತ ಬರೋದಿಲ್ಲ? ಬರೋದಿಲ್ಲ, ಅವಾಗ ತೊಂದರೆ ಏನ್ ಬರೋದಿಲ್ಲ. ಯಾಕಂದ್ರೆ ಸಾಧಾರಣವಾಗಿ 38 ಡಿಗ್ರಿ ಒಳಗಡೆ ಇರ್ತದೆ ತಾಪಮಾನ, ಅವಾಗೇನ್ ತೊಂದರೆ ಆಗೋದಿಲ್ಲ, ಆಮೇಲೆ ಉತ್ಪಾದನೆಗೂ ಏನ್ ತೊಂದರೆ ಆಗೋದಿಲ್ಲ. ಆದ್ರೆ ಈಗೇನ್ ನೀವ್ ಹೇಳಿದಂಗ ಅತಿ ಉಷ್ಣಾಂಶ ಅಂತ ಏನ್ ಹೇಳಿದ್ರಲ್ಲ, ಈ ಮಾರ್ಚ್ ಆದ ನಂತರ ಏಪ್ರಿಲ್ ಮೇದಲ್ಲ ಸಮಯದಲ್ಲಿ 40 ಡಿಗ್ರಿಗಿನ ಜಾಸ್ತಿ ಹೋಗೋದ್ರಿಂದ ಖಂಡಿತವಾಗ್ಲೂ ಈ ಬೇಸಿಗೆಯ ಒಂದು ಸಮ್ಮರ್ ಸ್ಟ್ರೋಕ್ ಅಂತ ನಾವೇನ್ ಹೇಳ್ತೀವೋ ಅದು ಖಂಡಿತ ಬರ್ತದೆ, ಬಿಸಿಲು ಬಾಧೆ ಅವೆಲ್ಲ ಬರ್ತದೆ. ಈಗ ಒಂದು ವಿಚಾರ ಏನಂತಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ನೀವು ರಾಯಚೂರು ತಾಲೂಕು ಪ್ರಾಪರ್ ಆಗಿ ರಾಯಚೂರನ್ನ ತೆಗೆದುಕೊಂಡಾಗ ಇಲ್ಲಿ ಸಾಕಷ್ಟು ಈ ಗೌಳಿಗರ ಅಂತ ಹೇಳ್ತೀವಿ, ಹೌದೌದು, ಎಮ್ಮೆಗಳನ್ನ ಸಾಕಾಣಿಕೆ ಮಾಡಿದ್ದಾರೆ, ಮಿಶ್ರತಳಿ ಎಮ್ಮೆಗಳಿದಾವೆ, ಹೌದೌದು. ಜೊತೆಗಿನ ಹಳ್ಳಿಯಲ್ಲಿ ಕೆಲವೊಂದಿಷ್ಟು ರೈತರು ಸಹ ಮಿಶ್ರತಳಿ ಎಮ್ಮೆ ಮತ್ತು ಸ್ಥಳೀಯ ಎಮ್ಮೆಗಳನ್ನ ಸಾಕಾಣಿಕೆ ಮಾಡಿದಾರಲ್ಲ ಈ ಕ್ಯಾಂಪ್ಗಳಲ್ಲೆಲ್ಲ? ಕರೆಕ್ಟ್ ಕರೆಕ್ಟ್. ಈ ಬೇಸಿಗೆ ಹಂಗಾಮಿನಲ್ಲಿ ಹೌದು ವಿಶೇಷವಾಗಿ ಏನು ಕಾಳಜಿ ತಗೋಬೇಕಾಗತ್ತೆ? ಹೌದು, ಈಗ ನೋಡಿ, ಈಗ ಅದು ಬಹಳ ಒಂದು ಇಂಪಾರ್ಟೆಂಟ್ ಪ್ರಮುಖವಾದ ವಿಷಯ ಅದು ನಮ್ಮ. ಯಾಕಂದ್ರೆ ರೈತ ಬಾಂಧವರು ಮೇನ್ ಉತ್ಪಾದನೆ ಅಂದ್ರೆ ಈಗ ಹಾಲಿನ ಉತ್ಪಾದನೆ ಅವನಿಗೆ ಪ್ರಮುಖವಾದ ವಿಷಯ, ಅದೇ ಅವನ ಆರ್ಥಿಕ ಅಭಿವೃದ್ಧಿಗೆ ಒಂದು ಮೂಲ. ಈಗ ನಾವು ಈ ಬೇಸಿಗೆ ಬಂತು ಅಂದ್ಬಿಟ್ಟು ನಾವು ಈ ವಾತಾವರಣನ ನಾವು ಚೇಂಜ್ ಮಾಡಕ್ ಆಗಲ್ಲ, ಆಗೋದಿಲ್ಲ. ನಾವು ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಪಾಲನಾ ಕ್ರಮಗಳಲ್ಲಿ ಕೆಲವೊಂದು ಪ್ರಮುಖವಾದ ವಿಷಯಗಳಿದೆ, ಅದೇನು ಬಹಳ ಕಷ್ಟವಾದ್ದಲ್ಲ, ಬಹಳ ಸುಲಭವಾದ ನಿರ್ವಹಣಾ ಕ್ರಮಗಳು ಕೆಲವು ಇದಾವೆ. ನಮ್ಮ ರೈತ ಬಾಂಧವರು ಅದನ್ನ ಅನುಸರಿಸಿಬಿಟ್ರೆ ಖಂಡಿತವಾಗ್ಲೂ ಏನು ಉತ್ಪಾದನೆ ಮಾಮೂಲು ಉತ್ಪಾದನೆ ಏನಿದೆಯೋ ಅದನ್ನ ಖಂಡಿತ ಮುಂದುವರಿಸಿಕೊಂಡು ಹೋಗ್ಬೋದು. ಆದ್ರಿಂದ ಈ ನಮ್ಮ ಏನು ಅತಿ ಉಷ್ಣಾಂಶ ಅಂತ ನಾವೇನು ಆ 3-4 ತಿಂಗಳು ಏನ್ ಹೇಳಿದ್ವಲ್ಲ, ಅದರಲ್ಲಿ ಕೆಲವೊಂದು ಪಾಲನಾ ಕ್ರಮಗಳು ಇದಾವೆ. ಏನು ಪಾಲನಾ ಕ್ರಮಗಳು? ಪಾಲನಾ ಕ್ರಮಗಳು ಯಾವ್ದು ಅಂತ ನಾನು ಮೊದಲನೇದಾಗಿ ಹೇಳ್ತೀನಿ. ಈ ಭಾಗದ ಜನ ಏನು ಹೈನುಗಾರಿಕೆಯಲ್ಲಿ ಕೈಗೊಂಡಿದ್ದಾರೆ ಅಥವಾ ಎಮ್ಮೆಗಳ ಪಾಲನೆಯಲ್ಲಿ ಕೈಗೊಂಡಿದಾರಲ್ಲ, ಅವರು ತಾವು ಕೊಟ್ಟಿಗೆಯನ್ನ ನಿರ್ಮಾಣ ಮಾಡುವಾಗಲೇ ಒಂದು ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ಮೊದಲೇ ಯೋಜನೆ ಮಾಡ್ಕೊಂಡು ಅದನ್ನ ಮಾಡಬೇಕು. ಕೊಟ್ಟಿಗೆ ಈ ಮೇಲ್ಚಾವಣಿ ಮೇಲೆ ನಾವೇನ್ ರೂಫ್ ಅಂತ ಏನ್ ಹೇಳ್ತೀವಲ್ಲ, ಮಾಳಿಗೆ ಅಂತ ಏನ್ ಹೇಳ್ತೀವಲ್ಲ, ಅದ್ರ ಮೇಲೆ ಈ ತೆಂಗಿನ ಗರಿ ಅಥವಾ ಒದ್ದೆಯಾದ ಗೋಣಿಚೀಲ ಅಥವಾ ಈ ಹುಲ್ಲು ಇತ್ಯಾದಿಗಳನ್ನ ಹಾಕೋದ್ರ ಮೂಲಕ ಈ ತಗಡನ್ನ ಹಾಕ್ತಾರೆ ಎಷ್ಟೋ ಜನ, ಅದೇ ಸೀಟು ಹಾಕ್ತಾರೆ, ಸೀಟ್ ಹಾಕ್ತಾರೆ. ಹೌದೌದು. ಅದು ಏನಾಗ್ತದೆ ಅಂದ್ರೆ ಈ ಬೇಸಿಗೆಯಲ್ಲಿ ಹೆಚ್ಚು ಉಷ್ಣಾಂಶ ಅದು ಇರ್ಕೊಂಡು ಅದನ್ನ ತೊಂದರೆ ಈಡು ಮಾಡುತ್ತೆ. ಆದ್ರೆ ಈ ತರ ತೆಂಗಿನ ಗರಿ, ಹುಲ್ಲು ಅಥವಾ ಒದ್ದೆ ಗೋಣಿ ಇವನ್ನ ಹಾಕೋದ್ರ ಮೂಲಕ ಮೊತ್ತ ಮೊದಲನೇ ತಾಪಮಾನ ಕಡಿಮೆ ಮಾಡಬಹುದು. ಈಗ ಈ ಕೊಠಡಿಯನ್ನ ಹೇಗೆ ಮಾಡಬೇಕು, ಉತ್ತರ ಮುಖವಾಗಿ ದಕ್ಷಿಣ ಮುಖವಾಗಿ ಮಾಡಬೇಕಂತ ನೀವು ಪೂರ್ವ ಪಶ್ಚಿಮವಾಗಿ? ಪೂರ್ವ ಪಶ್ಚಿಮವಾಗಿ ಮಾಡಿದ್ರೆ ಬಹಳ ಒಳ್ಳೇದು, ಗಾಳಿ ಬೆಳಕು ಇವೆಲ್ಲ ಚೆನ್ನಾಗೂ ಬರ್ತದೆ. ಆದ್ರೆ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮೇಲ್ಛಾವಣಿನ ಅತಿ ಎತ್ತರದಲ್ಲಿರುವಂತೆ ನೋಡ್ಕೊಳ್ಬೇಕು. ನೋಡಿ, ಅದು ಬಹಳ ಪ್ರಮುಖವಾದ ಅಂಶ. ಎತ್ತರ ಇರಬೇಕು. ಈ ಕಟ್ಟುವಾಗ್ಲೇನೆ ಈ ಭಾಗದ ಜನ ತಮ್ಮ ಈ ಮೇಲ್ಛಾವಣಿನ ಅಥವಾ ರೂಫ್ನ ಸ್ವಲ್ಪ ಎತ್ತರದಲ್ಲಿ ಇರ್ತಕ್ಕಂತ ನೋಡ್ಕೊಂಡ್ರೆ ಆ ತಾಪಮಾನ ನಮ್ಮ ಇದು ನಮ್ಮ ರಾಸುಗಳಿಗೆ ಮೇಲೆ ಹಾಕದಂಗೆ ಕಡಿಮೆ ಆಗೋಂಗೆ ಸಾಧ್ಯವಾಗ್ತದೆ. ಈಗ ಬೇಸಿಗೆಯಲ್ಲಿ ಈ ಎಮ್ಮೆಗಳನ್ನ ಹೊರಗಡೆ ಬಿಡಬಾರ್ದಂತೀರಿ ನೀವು? ಹಾಗೆ ಅದ್ರ ಬಗ್ಗೆ ನನಗೆ ಹೇಳ್ತೀನಿ ನೋಡಿ. ಮೊಟ್ಟ ಮೊದಲನೇದಾಗಿ ಬೇಸಿಗೆ ಬಿಡು, ಏನು ಕಡು ಬೇಸಿಗೆ ಏನಿರ್ತದ ಅದರಲ್ಲಿ ಮೇಲಕ್ಕೆ ಬಿಡುವಾಗ ಒಂದು ಪ್ರಮುಖ ಅಂಶವನ್ನು ಗಣನೆ ತಗೋಬೇಕು. ಮೊದಲ ಏನಪ್ಪಾ ಅಂದ್ರೆ ಅವರು ಬೆಳಗ್ಗೆ ಮೇಲಕ್ಕೆ ಬಿಟ್ಟು ಮಧ್ಯಾಹ್ನ 12 ಆಗೋದ್ರೊಳಗೆ ಅದನ್ನ ಪುನಃ ವಾಪಸ್ ಕೊಠಡಿಗೆ ಕರ್ತಂದು ಬಿಡ್ಬೇಕು. ಯಾಕಂದ್ರೆ 12 ಗಂಟೆ ಆದ ನಂತರ ಇದು ತೀವ್ರವಾದ ಉಷ್ಣತಾಮಾನ ಅಥವಾ ಈ ಬಿಸಿಲು ಇರೋದ್ರಿಂದ ಆ ಈ ವಿಕಿರಣಗಳು ಅದರ ಚರ್ಮದ ಮೇಲೆ ಪರಿಣಾಮ ಬೀರ್ತವೆ. ಆಮೇಲೆ ಈ ಸಮ್ಮರ್ ಸ್ಟ್ರೋಕ್, ಬಿಸಿಲಿನ ಈ ಸ್ಟ್ರೋಕ್ ಆಗೋ ಚಾನ್ಸಸ್ ಇರ್ತದೆ. ಆದ್ರಿಂದ ನಮ್ಮ ರೈತ ಬಾಂಧವರು ಆ ಪರ್ಟಿಕ್ಯುಲರ್ ತಿಂಗಳುಗಳಲ್ಲಿ 12 ಗಂಟೆ ಒಳಗಡೆನೆ ಮೇದನ್ನ ಮೂಸ್ಕೊಂಡು ವಾಪಸ್ ಕೊಟ್ಟಿಗೆ ಕರೆತಂದು ಬಿಡಬೇಕು. ಇದರಿಂದ ಅದಕ್ಕೆ ಸಮ್ಮರ್ ಸ್ಟ್ರೋಕ್ ಆಗೋದ ತಡೆಗಟ್ಟುತ್ತೆ. ಆಮೇಲೆ ಮೇಯದನ್ನ ಆದಷ್ಟು ದಿನದ ತಂಪು ಭಾಗದಲ್ಲಿ ಅಂದ್ರೆ ಬೆಳಗಿನ ಜಾವ ಅಥವಾ ಸಾಯಂಕಾಲದ ಜಾವ ಅದು ಮೇಯಲ್ಲಿ ಬಿಡಬೇಕು. ಆಮೇಲೆ ಏನು ಹಿಂಡಿ ಈ ಮಿಶ್ರಣ ದಾಣಿ ಮಿಶ್ರಣ ಇದನ್ನೆಲ್ಲ ಏನು ಹಿಡ್ತಾರಲ್ಲ ಅದನ್ನ ಆದಷ್ಟು ರಾತ್ರಿ ಮತ್ತು ಬೆಳಗ್ಗೆ ಕೊಡಬೇಕು. ಯಾಕಂದ್ರೆ ದಿನದ ತಂಪು ಭಾಗದಲ್ಲಿ ಎಮ್ಮೆಗಳು ಯಥೇಚ್ಛವಾಗಿ ಮೇವು ತಿಂತವೆ. ಆದ್ರೆ ಈ ಬಿರು ಬೇಸಿಗೆ ಅಥವಾ ತಾಪಮಾನ ಜಾಸ್ತಿ ಇದ್ದ ಸಮಯದಲ್ಲಿ ಅವು ಹೆಚ್ಚು ತಿನ್ನಲ್ಲ, ಬರೀ ನೀರು ಕುಡಿತದೆ. ಅವಾಗ ಏನಾಗುತ್ತೆ ಅಂದ್ರೆ ಇದು ಉತ್ಪಾದನೆ ಮೇಲೆ ಒಂದು ಗಣನೀಯವಾದ ಪರಿಣಾಮವನ್ನು ಬೀರ್ತದೆ. ಆದ್ರಿಂದ ಮೇವು ಮತ್ತು ಹಿಂಡಿನ ಆದಷ್ಟು ರಾತ್ರಿ ಮತ್ತೆ ಬೆಳಗ್ಗೆ ಯಥೇಚ್ಛವಾಗಿ ಕೊಟ್ಟು ತನ್ಮೂಲಕ ಹೆಚ್ಚು ಹಾಲಿನ ಉತ್ಪಾದನೆ ಮಾಡ್ಕೋಬಹುದು. ಈಗ ಈ ಬೇಸಿಗೆ ಹಂಗಾಮಿನಲ್ಲಿ ಹೇಳಿದ್ರೆ ನೀವು ನೀರು ಎಷ್ಟು ಬಾರಿ ಅದು ನೋಡಿ. ಈಗ ನೀರಿಂದು ಎಮ್ಮೆಗಳಲ್ಲಿ ವಿಶೇಷವಾಗಿ ಅದು ಆಡ್ ಲಿಬಿಡಮ್ ಅಂತೀವಿ, ಅಂದ್ರೆ ಅದಕ್ಕೆ ಎಷ್ಟು ಕುಡಿಯಕ್ ಸಾಧ್ಯ ಇದೆಯೋ ಅಷ್ಟನ್ನು ನಾವು ಸಹ ಒದಗಿಸಬೇಕಾಗ್ತದೆ. ಆಮೇಲೆ ದಿನಕ್ಕೆ 2 ಸಾರಿ ಅಂದ್ರೆ ನಾವು ಯೂಶಲಿ ದಿನಕ್ಕೆ ಒಂದ್ಸರಿ ಸ್ನಾನ ಮಾಡಿಸ್ತೀವಿ, ಆದ್ರೆ ಬೇಸಿಗೆ ತಿಂಗಳುಗಳಲ್ಲಿ ದಿನಕ್ಕೆ 2 ಸಾರಿ ತಣ್ಣೀರಿನಲ್ಲಿ ಮೈ ತೊಳಿಬೇಕು. ಇದರಿಂದಾಗಿ ದೇಹದ ತಾಪಮಾನ ನಾವು ಗಣನೀಯವಾಗಿ ಕಡಿಮೆ ಮಾಡಿಸಬಹುದು. ಆಮೇಲೆ ಅವು ಕುಡಿ ಎಷ್ಟು ಕುಡಿಯಕ್ ಸಾಧ್ಯತೆ ಇದೆಯೋ ಅಷ್ಟು ಆಡ್ ಲಿಬಿಡಮ್ ಅಂತ ನಾವೇನ್ ಹೇಳ್ತೀವೋ ಯಥೇಚ್ಛವಾಗಿ ನೀರನ್ನ ಕೊಡಬೇಕಾಗ್ತದೆ. ತಣ್ಣೀರನ್ನ ಇದರಲ್ಲೇ ಯಾವುದೇ ನಾವು ಕಾಂಪ್ರಮೈಸ್ ಮಾಡ್ಕೊಳಕ್ ಆಗೋದಿಲ್ಲ, ನೀರನ್ನ ಯಥೇಚ್ಛವಾಗಿ ಕೊಡಬೇಕು. ಆದ್ರೆ ಸ್ನಾನನ 2 ಸಾರಿ ದಿನಕ್ಕೆ ಅಂದ್ರೆ ಮಧ್ಯಾಹ್ನ 1 ಸಾರಿ ಮತ್ತೆ ಸಾಯಂಕಾಲ 4-5 ಗಂಟೆ ಹಂಗೆ 1 ಸಾರಿ ಸ್ನಾನ ಮಾಡಿಸಿದ್ರೆ ಅದರಲ್ಲಿ ಅದರ ದೇಹದ ಒಂದು ತಾಪಮಾನ ಗಣನೀಯವಾಗಿ ಕಡಿಮೆ ಆಗಿ ಉತ್ಪಾದನೆಯಲ್ಲಿ ಹೆಚ್ಚಳ ಆಗ್ತದೆ. ಈಗ ಕೆಲವೊಂದು ಭಾಗದಲ್ಲಿ ನೀರಿನ ಒಂದು ಕೊರತೆ ಇರುತ್ತೆ, ಅಂತಲ್ಲಿ ಅವರು ಹೇಗೆ ಸ್ನಾನ ಮಾಡಿಸೋದು ಅಂತಂದ್ರೆ ಅಂತ ಟೈಮಲ್ಲಿ ಅಥವಾ ಹೌದೌದು ಅಂತ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ ಈ ನಮ್ಮ ಗ್ರಾಮದ ಪ್ರದೇಶ ಪಕ್ಕಪಕ್ಕದಲ್ಲಿ ಕೆಲವು ಹೊಂಡಗಳು ಈ ಕೆರೆಗಳು ಇರ್ತವೆ ಸಾಮಾನ್ಯವಾಗಿ. ಅವಾಗ ಅಂತ ಟೈಮಲ್ಲಿ ಮನೆಯಲ್ಲಿ ನೀರಿನಿಂದ ಕೊರತೆ ಇದ್ದಾಗ ಅಂತ ಹೊಂಡಗಳಲ್ಲಿ ಕೆರೆಗಳಲ್ಲಿ ಈಜಾಡಲು ಬಿಡುವುದು ಬಹಳ ಸೂಕ್ತ. ಅದರಿಂದ ದೇಹದ ತಾಪಮಾನ ಬಹಳ ಕಡಿಮೆ ಆಗ್ತದೆ. ಈಗ ಬೇಸಿಗೆಯಲ್ಲಿ ವಿಶೇಷವಾಗಿ ಏನು ಒಂದು ಎಮ್ಮೆಗೆ ಕಾಯಿಲೆಗಳು ಬರುವ ಸಾಧ್ಯತೆ ಇರ್ತವೆ ಅದ್ ನೋಡಿ. ಈಗ ನಮ್ಮ ಬೇಸಿಗೆಯಲ್ಲಿ ನಾವು ಹೇಳಿದಂಗೆ ಅದೊಂದು ಸ್ಟ್ರೆಸ್. ಆ ಸ್ಟ್ರೆಸ್ ಅದರ ದೇಹದ ಮೇಲೆ ಆದಾಗ ನಿಮಗೆ ಗೊತ್ತಿದೆ ಅದರ ಆಂತರಿಕ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ ರಾಸುಗಳಲ್ಲಿ. ಹಾಗಾಗಿ ಕೆಲವೊಂದು ಈ ಸಾಂಕ್ರಾಮಿಕ ರೋಗಗಳು ಏನಿದಾವ, ಬ್ಯಾಕ್ಟೀರಿಯಾದಿಂದ ಇರಬಹುದು ಅಥವಾ ವೈರಾಣುನಿಂದ ಇರಬಹುದು, ಕೆಲವೊಂದು ಸಾಂಕ್ರಾಮಿಕ ರೋಗಗಳು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತವೆ. ಅದರಲ್ಲಿ ನಾನು ಪ್ರಮುಖವಾಗಿ ಹೆಸರಿಸಬಹುದಾದ್ರೆ ಮೊದಲನೇದಾಗಿ ಗಳಲೆ ರೋಗ ಅಥವಾ ಗಂಟಲು ರೋಗ, ಆಮೇಲೆ ಇನ್ನೊಂದು ಕಾಲು ಬಾಯಿ ಬೇನೆ, ಆಮೇಲೆ ನಮ್ಮ ಈ ರಾಸುಗಳಲ್ಲಿ ಚಪ್ಪೆ ಬೇನೆ ಅಂತ ನಾವು ಕರಿತೀವಿ, ಈಗ ಬ್ಲ್ಯಾಕ್ ವಾಟರ್ ಅಂತ, ಅದು ಒಂದು ಬ್ಯಾಕ್ಟೀರಿಯಾದಿಂದ ಬರ್ತದೆ. ಈ ರೋಗಗಳು ಪ್ರಮುಖವಾಗಿ ಕಾಣಿಸ್ಕೊಳ್ತವೆ, ಯಾಕೆಂದ್ರೆ ಅಲ್ಲಿ ಅದರ ರೋಗ ನಿರೋಧಕ ಶಕ್ತಿ ಕುಗ್ಗೋದ್ರಿಂದ ಒಂದೊಂದ್ಸರಿ ಇದು ಸಾಂಕ್ರಾಮಿಕ ರೋಗಗಳು ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಅಂದ್ರೆ ಬೇಸಿಗೆಯಲ್ಲಿ ಪ್ರಮುಖವಾಗಿ ಬರ್ತವೆ ಈ ರೋಗಗಳು. ಈಗ ಏನ್ ಮಾಡ್ತಾರೆ, ಒಮ್ಮೆ ಒಂದು ತಾತ್ಸಾರ ಮನೋಭಾವನೆಯಿಂದ ಅವನು ಏನು ಲೆಕ್ಕಕ್ಕೆ ತಗೊಳ್ಳಲ್ಲ, ಸ್ವಲ್ಪ ಕುಂಟತಾ ಇತ್ತು ಅಥವಾ ಏನು ಸ್ವಲ್ಪ ನಡೀತಾ ಇತ್ತು ಅಂತಂದ್ರೆ ಅದ್ರ ಬಗ್ಗೆ ಯಾರು ನಿಗಾ ವಹಿಸೋದಿಲ್ಲ ಎಮ್ಮೆ ಸಾಕಾಣಿಕೆದಾರ. ಅವಾಗ ಅವರು ಈ ರೋಗಗಳು ಬರಲಾರದಂತ ಏನಾದ್ರೂ ಮುನ್ನೆಚ್ಚರಿಕೆ ಖಂಡಿತ ಸಾಧ್ಯವಿದೆ. ಈಗ ಬೇಸಿಗೆ ಹಂಗಾಮಿನಲ್ಲಿ ರೈತ ಬಾಂಧವರು ಇದೇನ್ ನಾನು ಹೇಳಿದ್ನಲ್ಲ, ಚಪ್ಪೆ ಬೇನೆ, ಗಳಲೆ ಬೇನೆ ಮತ್ತು ಕಾಲುಬಾಯಿ ಬೇನೆ, ಈ ಬೇನೆಗೋಸ್ಕರ ನಮ್ಮ ರಾಜ್ಯ ಸರ್ಕಾರ ಎಲ್ಲಾ ಪಶುಸಂಗೋಪನೆ ಇಲಾಖೆಗಳ ಮೂಲಕ ಉಚಿತವಾಗಿ ಈ ಲಸಿಕೆಗಳು ಲಭ್ಯ ಇದಾವೆ. ಇದನ್ನ ನಮ್ಮ ರೈತ ಬಾಂಧವರು ಗಣನೆಗೆ ತೆಗೆದುಕೊಳ್ಳಬೇಕು. ಎಲ್ಲೆಲ್ಲಿ ಯಾವ್ಯಾವ ರೋಗದ ಸಮಸ್ಯೆ, ಉದಾಹರಣೆಗೆ ಒಂದು ಗ್ರಾಮದಲ್ಲಿ ಗಳ್ಳೆ ಬೇನೆದು ಹಿಂದಿನ ವರ್ಷ ಸಾಕಷ್ಟು ಸಮಸ್ಯೆ ಬಂದಿರಬಹುದು, ಅವಾಗ ಮುಂಜಾಗ್ರತೆ ಕ್ರಮವಾಗಿ ಈ ವರ್ಷದ ಇಂತಿಂತ ದಿನದಲ್ಲಿ, ಈಗ ಉದಾಹರಣೆ ಮೇ ತಿಂಗಳಲ್ಲೋ ಅಥವಾ ಏಪ್ರಿಲ್ ತಿಂಗಳಲ್ಲೋ ರೈತ ಬಾಂಧವರು ಆ ರೋಗದ ವಿರುದ್ಧ ಲಸಿಕೆಯನ್ನ ನಿಗದಿತವಾಗಿ ವರ್ಷಕ್ಕೆ 1 ಸಾರಿ ಕಡ್ಡಾಯವಾಗಿ ಹಾಕಿಸಬೇಕಾಗ್ತದೆ. ಈಗ ಹಾಕಿಸೋದ್ರಿಂದ ಆ ರೋಗ ಬಂದ ಮೇಲೆ ಕಷ್ಟ ಪಡೋದಕ್ಕಿಂತ ರೋಗ ಬರೋದಕ್ಕಿಂತ ಮುಂಚೆನೆ ಹಾಕಿಸ್ಬಿಟ್ರೆ ರೈತ ಬಾಂಧವರು ಆರ್ಥಿಕ ನಷ್ಟ ಅನುಭವಿಸುವಂತ ಪರಿಸ್ಥಿತಿ ಇರುವುದಿಲ್ಲ. ಈಗ ಮುಖ್ಯವಾಗಿ ನೀವು ಹೇಳಿದ್ರೆ ಗಂಟಲ ಬೇನೆ ಜಾಸ್ತಿ ಸಮ್ಮರ್ನಲ್ಲಿ ಅಂತೇಳಿ, ಬೇಸಿಗೆಯಲ್ಲಿ. ಹೌದು, ಈ ಗಂಟಲ ಬೇನೆ ಬಂತಂದ್ರೆ ಈ ರಾಸುಗಳು ಯಾವ ಲಕ್ಷಣಗಳನ್ನು ತೋರಿಸ್ತವೆ ಮತ್ತು ಏನು ಅದರಲ್ಲಿ ಬದಲಾವಣೆಗಳಾಗ್ತವೆ ಒಂದು? ನೋಡ್ರಿ, ಈ ಗಂಟಲು ಬೇನೆ ಅಥವಾ ಈ ಗಂಟಲು ಮಾರಿ ಅಥವಾ ನಾವು ಇಂಗ್ಲಿಷ್ ನಲ್ಲಿ ಹಿಮರೇಜಿಕ್ ಸೆಪ್ಟಿಸಿಮಿ ಅಂತ ಕರಿತೀವಿ, ಇದು ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂತ ರೋಗ ಆಗಿದ್ದು, ಇದರ ಪ್ರಮುಖ ಲಕ್ಷಣ ಏನಪ್ಪ ಅಂದ್ರೆ ತೀವ್ರವಾದ ಜ್ವರ ಬರ್ತದೆ, ಆಮೇಲೆ ಕಣ್ಣುಗಳು ಕಂಪ್ ಆಗ್ತವೆ, ಗಂಟಲು ಭಾಗದ ಊದ್ಕೊಳ್ಳುತ್ತೆ, ಆಮೇಲೆ ಈ ಉಸಿರಾಟ ಬಹಳ ಕಷ್ಟ ಆಗುತ್ತೆ, ಆಸ್ಫಿಕ್ಸಿ ಅಂತ ನಾವು ಹೇಳ್ತೀವಿ, ಬಾಯಿ ತೆಗಿತಾವ ಉಸಿರಾಟ, ಉಸಿರಾಡೋದು ಕಷ್ಟ ಆಗ್ತದೆ, ಬಾಯಿ ತೆಗಿತಾವೆ. ಈ ರೋಗವು ಎಸ್ಪೆಷಲಿ ನಮ್ಮ ಎಮ್ಮೆಗಳಲ್ಲಿ ಬಹಳ ತೀವ್ರ ಸ್ವರೂಪ ಪಡೆದುಕೊಳ್ತದೆ. ಈಗ ಇದರಲ್ಲಿ ಆಕಳುಗಳಲ್ಲಿ ಅಷ್ಟು ಬರದೇ ಇರಬಹುದು, ಆಕಳುಗಳಲ್ಲಿ ಚಪ್ಪೆ ಬೇನೆ ಜಾಸ್ತಿ, ಆದ್ರೆ ಎಮ್ಮೆಗಳಲ್ಲಿ ಈ ಗಂಟಲು ಬೇನೆ ತೀವ್ರ ಸ್ವರೂಪದ್ದಿರುತ್ತೆ. ಈ ರೋಗ ಬಂದಾಗ ಒಂದೇ ಊರಿಗೆ ಬಂತು ಅಂದ್ರೆ ಅದು ಸಡನ್ ಆಗಿ ಎಲ್ಲಾ ರಾಸುಗಳಿಗೂ ಹಬ್ಬಿಡ್ತದೆ, ಗಂಟಲಲ್ಲಿ ಬಾವು ಕಾಣಿಸ್ಕೊಂಡು ಕಾಣಿಸ್ಕೊಂಡ್ಬಿಡುತ್ತೆ, ಆಮೇಲೆ ಒಂದೊಂದ್ಸರಿ ಕೆಲವೇ ಗಂಟೆಗಳಲ್ಲಿ ಸಾವು ಸಂಭವಿಸಬಹುದು. ನೋಡಿ, ಮಾರ್ಟಾಲಿಟಿ ಅಂತ ಏನ್ ಹೇಳ್ತೀವೋ ಇದು ಕಾಣಿಸ್ಕೋಬಹುದು. ಆದ್ರಿಂದ ಈ ರೋಗದ ಲಕ್ಷಣ ಕಂಡು ಬಂತು ಅಂತ ತಕ್ಷಣ ಹತ್ತಿರದ ಪಶುವೈದ್ಯರನ್ನ ನಮ್ಮ ರೈತ ಬಾಂಧವರು ಸಂಪರ್ಕಿಸಬೇಕು. ಆಮೇಲೆ ನಾನು ಹೇಳಿದಾಗೆ ರೋಗ ಬಂದ ಮೇಲೆ ಕಷ್ಟ ಪಡೋದಕ್ಕಿಂತ ಮುಂಚೆನೆ ಈ ರೋಗದ ವಿರುದ್ಧ ಲಸಿಕೆ ಹಾಕ್ಸ್ಬಿಡ್ಬೇಕು. ಈ ಲಸಿಕೆ ನಮ್ಮ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ರೈತ ಬಾಂಧವರಿಗೋಸ್ಕರ ಲಭ್ಯ ಇದೆ, ಇದನ್ನ ಅವರು ಉಪಯೋಗಿಸಬೇಕಾಗ್ತದೆ. ಈಗ ಗರ್ಭ ಧರಿಸಿದಂತ ಎಮ್ಮೆಗಳು ಬರ್ತವೆ ಬೇಸಿಗೆಯಲ್ಲಿ, ಅವುಗಳಿಗೆ ಏನು ವಿಶೇಷವಾಗಿ ಎಚ್ಚರಿಕೆಯನ್ನು ತಗೋಬೇಕಾಗುತ್ತೆ ಗರ್ಭ ಧರಿಸಿದಂತ ರಾಸುಗಳಿಗೆ? ನೋಡಿ, ಗರ್ಭ ಧರಿಸಿದ ರಾಸುಗಳಲ್ಲಿ ಎಮ್ಮೆಗ ಈ ಏನು ತಾಪಮಾನ ಜಾಸ್ತಿ ಇದ್ದ ಟೈಮಲ್ಲಿ ನಾನು ಈ ಮೊದಲೇ ಹೇಳಿದ ಹಾಗೆ ಆದಷ್ಟು ಮಧ್ಯಾಹ್ನದ ಒಳಗೆ ಅಂದ್ರೆ 11:30 ಒಳಗೆ ಅವರು ವಾಪಸ್ ಮೇಯ್ದಕ್ಕೆ ಬಿಟ್ಟು ವಾಪಸ್ ಕಟ್ಟಿಗೆ ಕರ್ತರ್ಬೇಕು, ಅದು ಒಂದಂಶ. ಎರಡನೇದು, ಗರ್ಭ ಒಳಗೆ ಭ್ರೂಣ ಬೆಳೀತಾ ಇರೋದ್ರಿಂದ ಬರೀ ಒಣ ಹುಲ್ಲು ಈ ಮೇವಿಂದಲೇ ಅದರಿಂದ ಸಾಧ್ಯ ಇಲ್ಲ, ಆದಷ್ಟು ಹಿಂಡಿ ಈ ದಾಣಿ ಮಿಶ್ರಣ ಅಂತ ಹೇಳ್ತೀವೋ ಅದನ್ನ ಕೊಡಬೇಕು. ಯಾವ ಕೊಡಬೇಕು ಅಂದ್ರೆ ಬೆಳಗಿನ ಸಮಯದಲ್ಲಿ ಮತ್ತೆ ರಾತ್ರಿ ಸಮಯದಲ್ಲಿ ಯಥೇಚ್ಛವಾಗಿ ಕೊಡಬೇಕು, ಮಧ್ಯಾಹ್ನದಷ್ಟು ಅವಾಯ್ಡ್ ಮಾಡಬೇಕು, ಅಷ್ಟು ಕೊಡಬಾರ್ದು. ಆಮೇಲೆ ನಾನು ಹೇಳ್ದಂಗೆ ಕೊಟ್ಟಿಗೆಯನ್ನು ಆದಷ್ಟು ಮೇಲ್ಛಾವಣೆಯನ್ನ ಎತ್ತರದಲ್ಲಿ ಇರಂಗೆ ನೋಡ್ಕೋಬೇಕು. ಅದು ಸಾಧ್ಯವಿಲ್ಲದ ಪಕ್ಷದಲ್ಲಿ ಈ ಒದ್ದೆ ಗೋಣಿ ತಟ್ಟು ಗೋಣಿ ಚೀಲಗಳು ಇಂಥವೆಲ್ಲ ಹಾಕಿದ್ರ ಮೂಲಕ ಅಥವಾ ತೆಂಗಿನ ಗರಿ ಹಾಕೋದ್ರ ಮೂಲಕ ಸ್ವಲ್ಪ ತಾಪಮಾನನ ಕಡಿಮೆ ಮಾಡಬೇಕು. ಅಂದ್ರೆ ಒಟ್ಟಾರೆ ರೈತರು ಈ ಮನೆ ಸಾಕಾಣಿಕೆ ಅಂದ್ರೆ ಎಮ್ಮೆ ಸಾಕಣೆ ಕಟ್ಟತಕ್ಕಂತ ಜಾಗದಲ್ಲಿ ಹೆಚ್ಚಿನ ಗಿಡ ಮರಗಳನ್ನ ಬೆಳೆಸೋದು, ಅದು ಒಂದು ರೀತಿಯಲ್ಲಿ ಪರಿಣಾಮಕಾರಿ ಕೆಲಸ ಮಾಡ್ತದೆ ಗಿಡಮರ. ಈಗ ಇನ್ನೊಂದು ವಿಚಾರ, ಈ ಒಂದು ಗರ್ಭ ಧರಿಸಿದಂತ ಎಮ್ಮೆಗಳಿರ್ತಾವಲ್ಲ, ಅವುಗಳಿಗೆ ಏನ್ ಮಾಡ್ತಾರೆ, ಹೊರಗಡೆ ಎಲ್ಲ ಬಿಟ್ಟಾಗ ಈ ಕೆರೆಯಲ್ಲಿ ಈಜಾಡ್ಲಿಕ್ಕೆ ಬಿಡ್ತಿರ್ತಾರೆ, ಆಮೇಲೆ ಈಗ ಗುಡ್ಡ ಎಲ್ಲ ಹತ್ತಿಸ್ತಿರ್ತಾರೆ. ಆ ಸಂದರ್ಭದಲ್ಲಿ ಕೆಲವೊಂದು ಈ ಕಂದ ಹಾಕ್ತದ ಅಥವಾ ಅದು ಏನಾದ್ರೂ ಹಾನಿಯಾಗುವ ಸಾಧ್ಯತೆ ಇರ್ತವೆ ಹಾಗೆ? ಹೌದು, ನೋಡಿ, ಒಂದು ಈಗ ಗರ್ಭ 6 ಅಥವಾ 7 ಆದ್ಮೇಲೆ ಆದಷ್ಟು ನಾವು ರೈತ ಬಾಂಧವರಿಗೆ ಏನ್ ಸಲಹೆ ಕೊಡ್ತೀವಿ ಅಂದ್ರೆ ಮನೆಯಲ್ಲೇ ಕಟ್ಟಿ ಮೇಯಿಸಿ. ಬೇಸಿಗೆಯಲ್ಲಂತೂ ಏನು ಮೇವು ಇರಲ್ಲ, ಮೇವು ಇರೋದಿಲ್ಲ. ಹೌದು, ಮನೆಯಲ್ಲೇ ಆದಷ್ಟು ಸೆಪರೇಟ್ ಆಗಿ ಕಟ್ಸಿ. ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ಈ ಬೆದೆ ಸೂಡೋ ಏನು ಹೀಟ್ ಅಂತ ನಾವ್ ಹೇಳ್ತೀವಿ, ಅದ್ ಬಂದಾಗ ಒಂದೊಂದ್ಸರಿ ಕೋಣಗಳು ಹಿಂಡಿನಲ್ಲಿ 10 ಚಾನ್ಸ್ ಇರುತ್ತೆ, ಅವಾಗ ಅದು ಅದರಿಂದ ಕಂದ ಹಾಕ್ಬಹುದು. ಎರಡನೇದಾಗಿ ಇಂಜುರಿ, ಈಗ ಉದಾಹರಣೆಗೆ ಕಲ್ಲಿನಿಂದ ಹೊಡೆದು ಅಥವಾ ಕಾಲುವೆನ ದಾಟುವಾಗ ಆಗೋ ಜಿಗಿತವೆ, ಅವಾಗ ಏನಾಗುತ್ತೆ ಅಂದ್ರೆ ಅದು ಕಂದು ಹಾಕ್ಲಿಕ್ಕೆ ಕಾರಣ ಆಗುತ್ತೆ. ಆದ್ರಿಂದ ರೈತ ಬಾಂಧವರು 7 ನಂತರ ಅದು ಗರ್ಭ ಇದ್ದ ರಾಸುಗಳನ್ನ ಆದಷ್ಟು ಜಾಗ್ರತೆಯಿಂದ ಸೆಪರೇಟ್ ಆಗಿ ಇಟ್ಟು ಪಾಲನೆ ಮಾಡೋದು ಒಳ್ಳೆಯದು. ಈಗ ಬೇಸಿಗೆಯಲ್ಲಿ ರಾಸುಗಳಿಗೆ ಉಣ್ಣೆಗಳದ್ದು ಏನಾದ್ರು ಸಮಸ್ಯೆ ಆಗುತ್ತಾ ಹೇಗೆ? ಹೌದು, ಅಂದ್ರೆ ಬೇಸಿಗೆಯಲ್ಲಿ ಅಂದ್ರೆ ವರ್ಷದ ಎಲ್ಲಾ ಜೀವಿಗಳಂತ ಹೇಳ್ತೀವಿ, ಎಲ್ಲಾ ಕಾಲಗಳಲ್ಲೂ ಈ ವರ ಪರಾವಲಂಬಿ ಜೀವಿಯ ಕಾಟ ಇದ್ದೇ ಇರುತ್ತೆ. ಇದು ಈ ಏನ್ ಉಣ್ಣೆಗಳು ಅಂತ ನಾವ್ ಏನ್ ಹೇಳ್ತೀವಲ್ಲ, ಎಕ್ಟೋಪ್ಯಾರಸೈಟ್ಸ್, ಇದರಿಂದ ಬರ್ತಕ್ಕಂತ ಒಂದು ಪ್ರಮುಖ ಸಮಸ್ಯೆ ಏನಪ್ಪಾ ಅಂದ್ರೆ ಅದು ಕೆಲವೊಂದು ರೋಗಗಳನ್ನ ಪ್ರಸರಣ ಮಾಡ್ತವೆ. ಆದ್ರಿಂದ ರೈತ ಬಾಂಧವರು ಈ ಬುಟಾಕ್ಸ್ ಅನ್ನೋ ಒಂದು ಲಿಕ್ವಿಡ್ ಬರ್ತದೆ, ಅದನ್ನ 2 ml 1 ನೀರಿಗೆ ಹಾಕಿ ಅದ ಮೈ ಮೇಲೆ ಹೊರಸ್ಬಿಡ್ಬೇಕು. ಬಿಸಿಲಿದ್ದ ಇದರ ಜಾಗದಲ್ಲಿ 1/2 ಹೊರಸಿ ಕೈ ಬಿಟ್ಬಿಡ್ಬೇಕು, ಎಲ್ಲಾ ಪರಾವಲಂಬಿ ಎಕ್ಟೋಪ್ಯಾರಸೈಟ್ಸ್ ಬಿದ್ದೋಗ್ತದೆ. ಆಮೇಲೆ ಪುನಃ ಅದನ್ನ ನಮ್ಮ ಮಾಮೂಲಿ ತಣ್ಣೀರಿನಲ್ಲಿ ತೊಳೆದು ಇದನ್ನ ಮಾಡುವಾಗ ಒಂದು ಪ್ರಮುಖವಾದ ಎಚ್ಚರಿಕೆ ವಹಿಸ್ಬೇಕು, ಅದರ ಬಾಯಿಗೆ ಈ ಇದನ್ನ ಕಟ್ಟಬೇಕು, ಬಂದ್ ಮಾಡ್ಬೇಕು, ಅದು ನೆಕ್ಕದ ಹಂಗೆ ಮುಂಜಾಗ್ರತೆ ಕ್ರಮವನ್ನ ವಹಿಸಬೇಕಾಗ್ತದೆ. ಈಗ ಮತ್ತೊಂದು ಬೇಸಿಗೆಯಲ್ಲಿ ಬರ್ತಕ್ಕಂತ ಪ್ರಮುಖ ರೋಗ ಅಂತಂದ್ರೆ ಹೇಳಿದ್ರೆ ನೀವು ಈ ಬಾಯಿ ಮತ್ತು ಕಾಲು ಜ್ವರ ಅಂತೇಳಿ. ಹೌದು, ಇದು ಲಕ್ಷಣಗಳು ಹೇಗಿರ್ತವೆ? ಇದನ್ನ ನಾವು FMD ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ ಕರಿತೀವಿ. ಇದು ನೋಡ್ರಿ, ಪ್ರಮುಖವಾಗಿ ಒಂದು ವೈರಾಣುವಿನಿಂದ ಬರ್ತದೆ, ಪಿಕಾರ್ನೋ ವೈರಸ್ ಅನ್ನೋ ಒಂದು ವೈರಸ್ ಇಂದ ಬರ್ತದೆ. ಈ ರೋಗ ಬಂದ ದನಗಳಲ್ಲಿ ಪ್ರಮುಖ ಲಕ್ಷಣ ಅಂದ್ರೆ ತೀವ್ರವಾದ ಜ್ವರ ಕಾಣಿಸ್ಕೊಳ್ತದೆ, ಬಾಯಿ ಮತ್ತು ಕಾಲುಗಳ ಗೊರಸು ಇರ್ತದಲ್ಲ ಅದ್ರ ಮಧ್ಯದಲ್ಲಿ ಹುಣ್ಣುಗಳಾಗ್ತವೆ, ಒಂದೊಂದ್ಸರಿ ಈ ಗೊರಸುಗಳ ಮಧ್ಯೆ ಹುಳುಗಳು ಸಹ ಕಾಣಿಸ್ಬೋದು, ಆಮೇಲೆ ಬಾಯಿಯಿಂದ ಯಥೇಚ್ಛವಾಗಿ ಜಲ್ಲು ಸೋರ್ತಾ ಇರ್ತದೆ. ಆಮೇಲೆ ದನಗಳು ಮೇ ತಿನ್ನೋದನ್ನ ಬಿಟ್ಟು ಬಿಡ್ತವೆ, ಮತ್ತೆ ಕುಂಟುತ್ತವೆ. ಇದು ನೋಡಿ ಪ್ರಮುಖವಾದ ಲಕ್ಷಣಗಳು. ಆಮೇಲೆ ಹಾಲಿನ ಉತ್ಪಾದನೆ ಸಡನ್ ಆಗಿ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಉತ್ಪಾದನೆ ಆಟೋಮೆಟಿಕಲಿ ಕಡಿಮೆ ಆಗ್ತದೆ. ಉದಾಹರಣೆಗೆ 5 ಲೀಟರ್ ಕೊಡೋ ರಾಸು ಕೇವಲ 1 ಲೀಟರ್ ಕೊಡಬಹುದು, 0.5 ಲೀಟರ್ ಕೊಡಬಹುದು. ಆದ್ರೆ ಈ ರೋಗದಿಂದ ಯಾವುದೇ ಮಾರ್ಟಾಲಿಟಿ ಆಗೋದಿಲ್ಲ, ಅಂದ್ರೆ ಮರಣ ಸಂಭವಿಸೋದಿಲ್ಲ. ಆದರೆ ಆರ್ಥಿಕ ನಷ್ಟ ರೈತನಿಗೆ ಅಪಾರವಾಗಿ ಆಗ್ತದೆ. ಆದ್ರಿಂದ ಹೇಗೆ ಇದಕ್ಕೆ ಮುನ್ನೆಚ್ಚರಿಕೆ ಆಯ್ತು ಅಥವಾ ಲಸಿಕೆ ನೋಡಿ, ಈಗ ರೋಗ ಬರೋದಕ್ಕಿಂತ ಮುಂಚೆ ಪರಿಣಾಮಕಾರಿಯಾದ ಇದಂದ್ರೆ ಹೆಚ್ಚ ಮುನ್ನೆಚ್ಚರಿಕೆ ಕ್ರಮ ಅಂದ್ರೆ ಲಸಿಕೆ ಹಾಕ್ಸೋದು. ಇದು ಮುಂಚೆ ಇದಕ್ಕೆ ದುಡ್ಡಿತ್ತು, ಅದಕ್ಕೆ ಶುಲ್ಕ ಕೊಡಬೇಕಾಗ್ತಿತ್ತು. ಆದ್ರೆ ರಾಜ್ಯ ಸರ್ಕಾರ ಇತ್ತೀಚೆಗೆ ಈ ಲಸಿಕೆಯನ್ನ ಉಚಿತವಾಗಿ ಮಾಡಿದೆ. ಉಚಿತವಾಗಿ ಹಾಕ್ಬೇಕು, ಉಚಿತವಾಗಿ ಹಾಕ್ಸಬಹುದು. ಎಲ್ಲಾ ಆರೋಗ್ಯ ಕೇಂದ್ರಗಳಲ್ಲಿ ಹಾಕ್ತಾರೆ, ಆಗ ಆಸ್ಪತ್ರೆಯಲ್ಲಿ ಹಾಕ್ತಾರೆ. ಇದನ್ನ ನೋಡಿ, ಪ್ರತಿ ವರ್ಷದ ಜನವರಿ ತಿಂಗಳಲ್ಲಿ, ನಮ್ಮ ರೈತ ಬಾಂಧವರು ಪ್ರತಿ ವರ್ಷದ ಜನವರಿ ತಿಂಗಳಲ್ಲಿ ಹಾಕೋದ್ರಿಂದ ಇದನ್ನ ಪರಿಣಾಮಕಾರಿಯಾಗಿ ತಡೆಗಟ್ಟಬಹುದು. ಇನ್ನ ಮತ್ತೊಂದು ಪ್ರಮುಖವಾದದ್ದು, ಈ ಬೇಸಿಗೆಯಲ್ಲಿ ರಾಸುಗಳು, ಎಮ್ಮೆಗಳು ಸಾಮಾನ್ಯವಾಗಿ ಕೆಲವೊಂದು ಎಮ್ಮೆಗಳು ಇಳಿತಿರ್ತವೆ. ಈ ಇಳಿದಂತ ಕರುಗಳ ಒಂದು ರಕ್ಷಣೆ ಹೇಗೆ, ಇಲ್ಲಿ ಏನ್ ಮಾಡಬೇಕಾಗತ್ತೆ ಅಂದ್ರೆ, ಇದು ಹುಟ್ಟಿದ ಕರುಗಳಿಗೆ ಏನಾದ್ರೂ ವಿಶೇಷ ಕಾಳಜಿ ನೋಡಿ, ಈಗ ಎಮ್ಮೆಗಳಲ್ಲಿ ಪ್ರಪ್ರಥಮವಾಗಿ ಅದು ಕರು ಹಾಕುವಾಗ ನಿಮ್ಗೆ ಗೊತ್ತಿರಂಗೆ ಅದ್ರ ಹೊಕ್ಕಳು ಉರಿಯನ್ನ ನಾವು ಉಪಚಾರ ಮಾಡ್ಬೇಕಾಗ್ತದೆ. ಅಂದ್ರೆ ಒಂದೆರಡು ಅಂಗುಲ ಬಿಟ್ಟು ಅದನ್ನ ಅಲ್ಲಿ ಒಂದು ದಾರವನ್ನು ಕಟ್ಟಿ ಅದನ್ನ ನಾವು ಕತ್ತರಿಸಿ ತಕ್ಷಣವೇ ಟಿಂಕ್ಚರ್ ಐಯೋಡಿನ್ ಅನ್ನ ಹಚ್ಚಬೇಕು. ಈಗ ಮಾಡೋದ್ರಿಂದ ಆ ಒಕ್ಕಳು ಹುರಿಯ ಮೂಲಕ ಕೆಲವೊಂದು ರೋಗಾಣುಗಳು ಹೋಗೋ ಸಾಧ್ಯತೆ ಇರ್ತದೆ, ಅದನ್ನ ನಾವು ತಡೆಗಟ್ಟಬಹುದು. ಅದು ಪ್ರಪ್ರಥಮವಾದ ಉಪಚಾರ. ಇನ್ನು ಎರಡನೇದಾಗಿ, ಹುಟ್ಟಿದ ಕರುಗಳಿಗೆ ತಕ್ಷಣವೇ ಗಿಣ್ಣದ ಹಾಲನ್ನು ಕೊಡಬೇಕಾಗ್ತದೆ. ನಮ್ಮ ರೈತ ಬಾಂಧವರು ಇದರಲ್ಲಿ ತುಂಬಾ ಲಕ್ಷ್ಯ ಮಾಡ್ತಾ ಇದ್ದಾರೆ. ಅದು ಹುಟ್ಟಿ ಕರು ಹುಟ್ಟಿದ ಎಷ್ಟೋ ಗಂಟೆಗಳ ನಂತರ ಅಥವಾ ತಿರುಗು ದಿನ ಅದರ ಗಿಣ್ಣದ ಹಾಲು ಕೊಡಕ್ ಹೋಗ್ತಾರೆ. ಆದ್ರೆ ಹಾಗೆ ಮಾಡಬಾರದು. ಕರು ಹುಟ್ಟಿದ ಕೆಲವೇ ನಿಮಿಷಗಳಲ್ಲಿ ಕೆಚ್ಚಲನ್ನ ತೊಳೆದುಬಿಟ್ಟು ಅದಕ್ಕೆ ಗಿಣ್ಣದ ಹಾಲನ್ನ, ತಾಯಿ ಗಿಣ್ಣದ ಹಾಲನ್ನ ಕೊಡಬೇಕು. ಆ ಗಿಣ್ಣದಾಲಲ್ಲಿ ಅನೇಕ ಆಂಟಿಬಾಡೀಸ್ ಮತ್ತೆ ಅದ ರಕ್ಷಣೆ ಮಾಡುವಂತ ಕೆಲವೊಂದು ಪೋಷಕಾಂಶಗಳು ಇರ್ತವೆ. ಆದ್ರಿಂದ ಗಿಣ್ಣದ ಹಾಲನ್ನು ಕೊಡಬೇಕು. ಅದು ಎರಡನೇ ಕ್ರಮ. ಮೂರನೇ ಕ್ರಮ ಏನಪ್ಪಾ ಅಂದ್ರೆ, ಈ ನಮ್ಮ ಎಮ್ಮೆ ಕರುಗಳು ಈ ಜಂತು ಬಾಧೆಯಿಂದ ಬಹಳ ತೀವ್ರವಾಗಿ ಬೆಳಲ್ತವೆ. ಎಷ್ಟೋ ಸರಿ ಈ ಜಂತುಗಳಿಂದಲೇ ಅರ್ಧ ಕರುಗಳು ಸಾವನ್ನಪ್ಪತ್ತವೆ. ಆದ್ರಿಂದ ಕರು ಹುಟ್ಟಿದ 7ನೇ ದಿನಕ್ಕೆ ನಮ್ಮ ರೈತ ಬಾಂಧವರು ಈ ಜಂತು ನಿವಾರಣಾ ಔಷಧಿ ಅಥವಾ ಡಿವಾರ್ಮಿಂಗ್ ಏಜೆಂಟ್ ಅನ್ನ ಕುಡಿಸ್ಬೇಕು, ಬಾಯಿ ಮೂಲಕ ಕುಡಿಸ್ಬೇಕು. ಮತ್ತೆ ಪ್ರತಿ 6 ತಿಂಗಳಿಗೊಮ್ಮೆ ಈ ಜಂತುನಾಶಕ ಕೊಡ್ತಾ ಹೋಗ್ಬೇಕು ಕರುಗಳಿಗೆ. ಇದರಿಂದ ಅವರು ಕರುಗಳನ್ನ ಉಳಿಸ್ಕೋಬಹುದು, ಆಮೇಲೆ ಮರಣ ಹಾಕೋದನ್ನ ತಡೆಗಟ್ಟಬಹುದು. ಇನ್ನ ಈ ಬೇಸಿಗೆ ಸಂಬಂಧಪಟ್ಟಂಗೆ ಈಗ ನೋಡ್ತಾ ಇರ್ತೀವಿ, ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ಕಡೆ ಎಲ್ಲ ಎಮ್ಮೆಗಳನ್ನ ಯಾವುದೇ ಒಂದು ಕೊಠಡಿ ಇರೋದಿಲ್ಲ, ಹಾಗೆ ಹೊರಗಡೆ ಎಲ್ಲ ಕಟ್ಬಿಟ್ಟಿರ್ತಾರೆ, ಯಾವ್ದೋ ಒಂದು ರಕ್ಷಣೆ ಇರೋದಿಲ್ಲ. ಇಲ್ಲಿ ಇಂಥ ರೈತರಿಗೆ ಏನು ಒಂದು ಹೇಳ್ತಾರೆ, ಯಾಕಂದ್ರೆ ಸಾಕಷ್ಟು ಬಿಸಿಲಿರುತ್ತೆ, ಸೊಳ್ಳೆಗಳ ಕಾಟ ಇರುತ್ತೆ. ನೋಡಿ, ಈ ಸೊಳ್ಳೆಗಳಿಂದ ಅಥವಾ ಮಸ್ಕಿಟೋಯಿಂದ ಎಷ್ಟೋ ಕೆಲವೊಂದು ರೋಗಗಳು ಹರಡ್ತವೆ, ಆಮೇಲೆ ಈ ಉಣ್ಣೆಗಳಿಂದಲೂ ನಾ ಹರಡ್ತವೆ ಅಂತ ಈ ಮೊದಲೇ ಹೇಳಿದೀನಿ. ಆದ್ರಿಂದ ರೈತ ಬಾಂಧವರು ಹೈನುಗಾರಿಕೆ ಮಾಡುವಾಗ ಅದಕ್ಕೆ ಬೇಕಾಗತಕ್ಕಂತ ಒಂದು ರಕ್ಷಣೆ ಕೊಡೋದು ಅತ್ಯಂತ ಅವಶ್ಯಕ. ಆದ್ರಿಂದ ಅವರು ಸ್ಥಳೀಯವಾಗಿ ಸಿಗ್ತಕ್ಕಂತ ಈ ವಸ್ತುಗಳನ್ನು ಉಪಯೋಗಿಸಿಕೊಂಡು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆರ್ಥಿಕ ಹೊರೆ ಆಗದಾಗೆ ತಾವೇ ಸ್ಥಳೀಯವಾಗಿ ಸಿಗ್ತಕ್ಕಂಥ ಸಾಮಗ್ರಿ ಉಪಯೋಗಿಸಿಕೊಂಡು ಕೊಟ್ಟಿಗೆಯನ್ನ ನಿರ್ಮಾಣ ಮಾಡಬೇಕು. ಆಮೇಲೆ ನಾನು ಹೇಳಿದಂಗೆ ಅದರ ಮೇಲ್ಛಾವಣಿಯನ್ನ ಎತ್ತರದಲ್ಲಿರ್ತಕ್ಕಂಥ ಹಂಗೆ ಕಟ್ಟಿಕೊಂಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಅಲ್ಲದೆ ಹೋದ್ರೆ, ನಾವು ಸರಿಯಾದ ರಕ್ಷಣೆ ಕೊಡದೆ ಹೋದ್ರೆ ಅದು ನಮಗೆ ಹೆಚ್ಚಿಗೆ ಉತ್ಪಾದನೆ ಕೊಡಲ್ಲ, ತನ್ಮೂಲಕ ಇವರು ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾಗ್ತದೆ. ಇನ್ನ ವಿಶೇಷವಾಗಿ ಈ ಬೇಸಿಗೆಯಲ್ಲಿ ಎಮ್ಮೆ ಸಾಕಾಣಿಕೆದಾರರಿಗೆ ಏನು ಕಿವಿ ಮಾತನ್ನ ಹೇಳಿಕ್ ಇಷ್ಟಪಡ್ತೀರಿ? ನಾವು ಇಷ್ಟೇ ಹೇಳೋದು, ಬೇಸಿಗೆ ಬಂದ ಅಂದ್ರೆ ನಾವೇನು ಹೆದರ್ಬೇಕಾದ ಅವಶ್ಯಕತೆ ಖಂಡಿತ ಇಲ್ಲ. ಬಹಳಷ್ಟು ಜನರಲ್ಲಿ ಮಿಶ್ರ ರಾಸು ಎಮ್ಮೆಗಳು ಸರಿ ಬರೋದಿಲ್ಲ ಅಂತಿರ್ತಾರೆ, ಬಟ್ ಹೆದರುವ ಅವಶ್ಯಕತೆ ಇಲ್ಲ, ಹೆದರುವ ಅವಶ್ಯಕತೆ ಖಂಡಿತ ಇಲ್ಲ. ಈ ನಮ್ಮ ಈ ತಾಪಮಾನನ್ನ ಕೆಲವೊಂದು ಸರಳವಾದ ಕ್ರಮಗಳನ್ನ ನಾನೇನು ಹೇಳಿದ್ನಲ್ಲ ಅದನ್ನ ಅನುಸರಿಸೋದ್ರಿಂದ ಖಂಡಿತವಾಗಿ ಈ ತಾಪಮಾನ ನಿವಾರಿಸಿ ತಾವು ಉತ್ಪಾದನೆಯನ್ನು ಹೆಚ್ಚು ಮಾಡ್ಕೋಬಹುದು. ಕಿವಿ ಮಾತು ಏನಂದ್ರೆ ಇಷ್ಟೇ, ಬೇಸಿಗೆಯಲ್ಲಿ ಬಂದಾಗ ಆದಷ್ಟು ಕೊಟ್ಟಿಗೆಯನ್ನ ಗಿಡ ಮರಗಳು ಹತ್ರ ಕಟ್ಟೋದು ಒಳ್ಳೆಯದು, ಮೇಲ್ಛಾವಣಿಯನ್ನ ಎತ್ತರದಲ್ಲಿ ಇರುವಂತೆ ನೋಡ್ಕೊಳ್ಳಿ. ಆಮೇಲೆ ತಣ್ಣೀರಿನಿಂದ ದಿನಕ್ಕೆ 2 ಸಾರಿ ಸ್ನಾನ ಮಾಡಿಸಿ, ಆಮೇಲೆ ಆದಷ್ಟು ಕಡು ಇದು ಬಿರು ಬಿಸಿಲಿನಲ್ಲಿ ಮೇಯಲಿಕ್ಕೆ ಬಿಡಬಾರದು. ಇಷ್ಟೇ ಈ ಕಾರ್ಯಕ್ರಮಗಳು. ಒಳ್ಳೇದು ಡಾಕ್ಟರ್ ಬಿ ಶಂಭುಲಿಂಗಪ್ಪರು. ಇದುವರೆಗೆ ಈ ಎಮ್ಮೆ ಸಾಕಾಣಿಕೆದಾರರು ಬೇಸಿಗೆಯಲ್ಲಿ ಯಾವ ರೀತಿ ಕೆಲವೊಂದು ನಿರ್ವಹಣಾ ಕ್ರಮಗಳನ್ನು ಅಳವಡಿಸ್ಕೋಬೇಕು, ವಿಶೇಷವಾಗಿ ಎಮ್ಮೆ ಗರ್ಭ ಧರಿಸಿದಾಗಾಯ್ತು ಮತ್ತು ಎಮ್ಮೆಗಳನ್ನು ಮೇಯಿಸುವ ಒಂದು ರೀತಿ, ಅವುಗಳಿಗೆ ನೀರು ಕುಡಿಸ್ತಕ್ಕಂಥ ವಿಚಾರ, ಬೇಸಿಗೆಯಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ಕಾಯಿಲೆಗಳು ಅವುಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇದುವರೆಗೆ ರೈತರಿಗೆ ಮಾಹಿತಿನ ಮಾಡಿಕೊಟ್ರೆ. ರೈತ ಬಾಂಧವರು ಆದಷ್ಟು ಬೇಸಿಗೆಯಲ್ಲಿ, ಯಾಕಂದ್ರೆ ಎಮ್ಮೆ ಒಳ್ಳೆ ಒಂದು ಹಾಲಿನ ಉತ್ಪಾದನೆ ಕೊಡ್ತಿರ್ತಾವೆ, ಹೆಸರು ತಳಿ ಎಮ್ಮೆಗಳು, ಇದರ ಉತ್ಪಾದನೆ ಕುಂಠಿತ ಆಗಲದ ಹಾಗೆ ನೋಡ್ಕೊಳ್ಳೋದು, ಅಂದ್ರೆ ಈ ನೀವು ಹೇಳಿದಂತ ಕೆಲವೊಂದು ಕ್ರಮಗಳನ್ನು ಅಳವಡಿಸಿಕೊಂಡ್ರೆ ಖಂಡಿತ ಉತ್ಪಾದನೆ ಕುಂಠಿತ ಆಗುದಿಲ್ಲ, ಆರ್ಥಿಕ ನಷ್ಟ ಅನುಭವಿಸಲಿಕ್ಕೆ ಸಾಧ್ಯ ಆಗುದಿಲ್ಲ, ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಅನುಕೂಲವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಎಲ್ಲ ರೈತ ಬಾಂಧವರು ವಿಷಯಗಳನ್ನ ಗಮನಿಸಿ ಖಂಡಿತ ಬೇಸಿಗೆಯಲ್ಲಿ ಕೆಲವೊಂದು ನೀವು ಹೇಳಿದಂತ ಕ್ರಮಗಳನ್ನು ಅನುಸರಿಸ್ತಾರೆ ಅಂತಕ್ಕಂಥ ಒಂದು ಆಶಯದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ನಮಸ್ಕಾರ.

ತರಿ ಸಳ ಮೀಣ ನಾಲ್ಕ ಭಾವನ ಓಟಕ ಇಡದ ತರ ಸಳ ಮೀನ ನಾಲ್ಕ ಭಾವನ ಓಟಕ ಯಾಕೆ ಸುಲದ ತಕ ಚಿನ್ನವ ಮಾಡಿ ಒಪ್ಪುಕಾರ ಚಳದಕ ಆ ಬೇಕಾದಷ್ಟು ಮಸಾಲೆ ನಾಜೋಕ ಆ ಬಾಳ ಶಿಸ್ತ ಹಡಗೆ ಮಾಡಲಿ ಕಡಕ ಭಾವನ ಓಟಕ ಬಾಳ ಶಿಸ್ತ ಹಡಗೆ ಮಾಡಲಿ ಕಡಕ ಭಾವನ ಓಟಕ ಬಾಳ ಶಿಸ್ತ ಹಡಗೆ ಮಾಡಲಿ ಕಡಕ ಭಾವನ ಓಟಕ ಬಾಳ ಶಿಸ್ತ ಅಡಗೆ ಮಾಡರೆ ಕಡಕ ಭಾವನ ಓಟಕ ದೇವರ ಮನೆಯಲ್ಲಿ ಭಾವನ ಕರೆದು ನೀಡಲ್ರೆ ಉಣಲಕ್ಕ ಆ ಭಾವ ಅಂತ ನಾಯಿದು ಯಾರಿಗೆ ಬೇಕ ಆ ಕೇವಲ ಮಗನ ಮಾಂಸ ಬೇಕ ಜೀವನಾಂದರೆಯ ತೈತ್ರೇಯದ ಕೇವಲ ಮಗನ ಮಾಂಸ ಬೇಕ ಜೀವನಾಂದರೆಯ ತೈತ್ರೇಯದ ಆ ಕೇವಲ ಮಗನ ಮಾಂಸ ಬೇಕ ಜೀವನಾಂದರೆಯ ತೈತ್ರೇಯದ ಕೇವಲ ಮಗನ ಮಾಂಸ ಬೇಕ ಜೀವನಾಂದರೆಯ ತೈತ್ರೇಯದ ಸಾಲಿಗೆ ಹೋದ ಮಗನ ಕರೆದಳ ತೊಡಿ ಮೇಲೆ ಮುಂದಾಕ ಆ ಬಾಕ ಬಿಚ್ಚಿ ಇಟ್ಟಾಳಲ್ಲ ಎಡಕಿನ ಮ್ಯಾಕ ಅಯ್ಯೋ ನಾನ್ಯಾಂಗ ಕೊಲ್ಲಬೇಕ ದುಡಕ ಬಂತ್ರೆ ದೋಕ ಅಯ್ಯೋ ನಾನ್ಯಾಂಗ ಮಾಯಾ ದೇಂದಾ ಚಕ್ರ ಸಂದಾನ